ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಲೆನಾಡಿನ ಗಿಡ್ಡ ತಳಿಯ ಸಾಕಾಣಿಕೆ ಕುರಿತು ಶಿವಮೊಗ್ಗ ಪಶು ಮಹಾವಿದ್ಯಾಲಯದ ತಳಿಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾ ಆರ್ ಜಯಶ್ರೀ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂದು ಪ್ರಾಣಿ ತಳಿ ಅನುವಂಶೀಯತೆ ಹಾಗೂ ತಳಿಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ಆರ್ ಜಯಶ್ರೀ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇಂದು ನಮಗೆ ಮಲೆನಾಡು ಗಿಡ್ಡ ತಳಿಯ ಸಾಕಾಣಿಕೆ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರಾರಂಭದಲ್ಲಿ ಇವತ್ತಿನ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಈ ಮಲೆನಾಡು ಗಿಡ್ಡ ಈ ತಳಿ ಕಂಡು ಬರ್ತಕ್ಕಂಥ ಪ್ರದೇಶಗಳು ಯಾವ್ದು ಅಂತೀರಾ? ರೈತ ಬಾಂಧವರೇ, ಮಲೆನಾಡು ಗಿಡ್ಡ ಹೆಸರು ಹೇಳುವಂತಹ ಮಲೆ ಪ್ರದೇಶ ಅಥವಾ ಮಳೆ ಜಾಸ್ತಿ ಬೀಳುವಂತ ಪ್ರದೇಶ ಎರಡೂ ತಗೋಬಹುದು. ಗಿಡ್ಡ ಅಂತ ಹೇಳಿದ್ರೆ ಗಿಡ್ಡ ಸಣ್ಣ ಗಾತ್ರದ ತಳಿ, ಹೈಟಲ್ಲಿ ಕಮ್ಮಿ ಇರ್ತದೆ ಇಂಥ ತಳಿ. ಈ ತಳಿ ಸಾಮಾನ್ಯವಾಗಿ ಮಲೆನಾಡು ಪ್ರದೇಶ, ಮಲೆನಾಡು ಜಿಲ್ಲೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಮಲೆನಾಡು ಜಿಲ್ಲೆಗಳು ಅಂದ್ರೆ 7 ಜಿಲ್ಲೆಗಳು ಬರುತ್ತೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ ಹಾಗೂ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ. ಕೆಲವು ಸಮಯ ಅರೆ ಮಲೆನಾಡು ಪ್ರದೇಶದ ಧಾರವಾಡ, ದಾವಣಗೆರೆ ಇಲ್ಲಿ ಕೂಡ ಕೆಲವು ಹಳ್ಳಿಗಳಲ್ಲಿ ನಾವು ನೋಡಬಹುದು. ಈ ತಳಿ ಒಂದು ಈ ಭಾಗದ ರೈತರು ಮಲೆನಾಡು ಗಿಡ ತಳಿ ಹಾಲಿಗಾಗಿ ಸಾಕ್ತಾ ಇದ್ದಾರೆ ಮತ್ತು ಹೊಲದ ಕೆಲಸಕ್ಕೂ ಕೂಡ ಸಾಕ್ತಾ ಇದ್ದಾರೆ. ಇವು ಕಡಿಮೆ ಹಾಲು ಕೊಡುತ್ತದೆ ಅನ್ನೋ ಒಂದು ಬಿಟ್ಟು ಈ ಒಂದು ವಾತಾವರಣಕ್ಕೆ ಅಥವಾ ಇಲ್ಲಿ ಒಂದು ಇರುವಂಥ ಗುಡ್ಡಗಾಡುಗಳಲ್ಲಿ ಮೇಯ್ದು ಬರುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಆಮೇಲೆ ಜಿಂಕೆ ಥರ ಜಿಗಿದು ಹೋಗುವಂಥ ಇರೋದರಿಂದ ಕಾಡು ಪ್ರಾಣಿಗಳಿಂದ ತಪ್ಪಿಸ್ಕೊಳ್ಳೋವಂಥ ಒಂದು ಗುಣಾದೇಶ ಕೂಡ ಇದರಲ್ಲಿ ಹೊಂದಿರುತ್ತದೆ. ಬಟ್ ಇಲ್ಲಿ ಇತ್ತೀಚಿನ 2012 ಗಣತಿ, ಜಾನುವಾರು ಗಣತಿಯಲ್ಲಿ 12 ಲಕ್ಷ ಇದ್ದಿದ್ದು 2019-20 ಜಾನುವಾರು ಗಣತಿಯಲ್ಲಿ ಏನಾಗಿದೆ ಅಂದರೆ 7 ಲಕ್ಷಕ್ಕೆ ಕುಸಿದು ಹೋಗಿದೆ ಅಂತ ಹೇಳಿದರೆ, ಜಾನುವಾರು ಸಾಕಾಣಿಕೆಯಲ್ಲಿ ತೊಂದರೆಯಾಗಿ ಜನ ಅದನ್ನು ಸಾಕದೇ ಬಿಟ್ಟಿದ್ದಾರೋ ಅಥವಾ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಸಾಕೋದನ್ನು ಬಿಡ್ತಾರೋ ಅಥವಾ ಅದಕ್ಕೆ ಮೇಲೆ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಅವು ತಾನಾಗಿ ತಾನಷ್ಟು ನಶಿಸ್ತು ಹೋಗ್ತಾ ಇದೆಯಾ ಅನ್ನೋ ಒಂದು ಆಲೋಚನೆ ನಮ್ಮ ಮುಂದೆ ಇದೆ. ಹಾಗಾಗಿ ಈ ಒಂದು ಮಲೆನಾಡು ಪ್ರದೇಶಕ್ಕೆ ಹೊಂದ್ಕೊಂಡಿರುವ ತಳಿಯನ್ನು ರಕ್ಷಣೆ ಮಾಡೋದ್ರಲ್ಲಿ ಮಲೆನಾಡು ಪ್ರದೇಶದಲ್ಲಿ ಇರುವಂಥ ನಾವುಗಳು ಹೇಗೆ ಅದನ್ನು ಕಾಪಾಡ್ಕೊಂಡು ಬರಬೇಕು, ಈ ತಳಿ ಇನ್ನೂ ಹೆಚ್ಚಿನ ಸಂಖ್ಯೆ ಕಡಿಮೆ ಆಗದೆ ಆದರೆ ಈಗ 7 ಲಕ್ಷ ಏನಿದೆಯೋ ಅದನ್ನಷ್ಟಾದರೂ ಕಾಪಾಡ್ಕೊಂಡು ಬರಬಹುದೇ ಅಂತ ಆಲೋಚನೆ ಮಾಡಬೇಕಾಗ್ತದೆ. ಜೊತೆಗೆ ಮೇಡಮ್, ಈ ಮಲೆನಾಡು ಗಿಡ್ಡ ತಳಿಯ ವಿಶೇಷ ಗುಣಗಳ ಬಗ್ಗೆ ಏನು ಹೇಳ್ತೀರಿ? ಈ ಮಲೆನಾಡು ಗಿಡ್ಡ ತಳಿ ಕಾಡು ಮೇಡುಗಳ ಹೊಲಗಳಲ್ಲಿ ಸಂಚರಿಸಿ ಮೇಯ್ದುಕೊಂಡು ಬರುತ್ತದೆ. ಅಂದರೆ ಸಾಮಾನ್ಯವಾಗಿ ಅಲ್ಲಿ ಇರುವಂಥ ಹಳ್ಳಿಗಳಲ್ಲಿ ಬೆಳಗ್ಗೆ ಹಾಲು ಕರೆದು ಅದನ್ನು ಹೊರಗಡೆ ಬಿಟ್ಟಾಗ ಅದು ತನ್ನಷ್ಟು ತಾನೇ ಹೋಗಿ ಮೇಯ್ದುಕೊಂಡು ಸಂಜೆ ಹೊತ್ತು ವಾಪಸ್ ಬರುತ್ತದೆ. ವಾಪಸ್ ಬಂದ ಸಂದರ್ಭದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಹಸಿರುಲ್ಲು, ಒಣಹುಲ್ಲು ಶೇಖರಣೆ ಮಾಡಿಟ್ಟಿರ್ತಾರೆ ಕೆಲವರು. ಅದು ಬಿಟ್ಟು ಮಡ್ಡಿ ಅಂತ ಒಂದು ಹುರುಳಿ ನುಚ್ಚು, ಅಕ್ಕಿ ನುಚ್ಚು, ಅಕ್ಕಿ ತೌಡು, ಹಿಂಡಿ ಇವೆಲ್ಲನೂ ಮಿಶ್ರಣ ಮಾಡಿರೋವಂಥ ಒಂದು ಮಡ್ಡಿಯನ್ನು ಕೂಡ ಅದಕ್ಕೆ ಕೊಡ್ತಾರೆ. ಅದನ್ನು ಸಾಮಾನ್ಯವಾಗಿ ನೋಡಿದಾಗ ಎಲ್ಲರೂ ಅದನ್ನು ಈ ಥರ ಎಲ್ಲ ವಿಶೇಷವಾಗಿ ಮಾಡೋದಿಲ್ಲ. ಸುಮ್ಮನೆ ಬರುತ್ತೆ, ವಾಪಸ್ ಬಂದು ತನ್ನ ಕೊಟ್ಟಿಗೆಯಲ್ಲಿ ನಿಂತ್ಕೊಂಡು ಮತ್ತೆ ಬೆಳಗ್ಗೆ ಅಷ್ಟು ಅದು ಎಷ್ಟು ಹಾಲು ಇರುತ್ತೋ ಅಷ್ಟು ಹಾಲು ಕೊಟ್ಬಿಟ್ಟು ಹೋಗ್ತದೆ. ಕೆಲವು ಸಮಯ ಅದು ಹಾಲೇ ಕೊಡೋದಿಲ್ಲ, ಸುಮ್ಮನೆ ಬರುತ್ತೆ ಹೋಗುತ್ತೆ, ತನ್ನಷ್ಟಾನೇ ಕರು ಹಾಕಿ ವಾಪಸ್ ಬರ್ತಾ ಇರುತ್ತೆ. ಈ ಥರ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ರೈತರು ಈಗ ಅದನ್ನು ಫಾರಂ ಪದ್ಧತಿಯಲ್ಲಿ ಹೇಗೆ ಸಾಕಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ನಮ್ಮ ಹತ್ರ ದೂರ ದೂರ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಅಥವಾ ಬೇರೆ ರಾಜ್ಯಗಳಿಂದ ಕೂಡ ಈ ಮಲೆನಾಡು ಗಿಡ್ಡ ತಳಿಯ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈಗ ಈ ನಿಟ್ಟಿನಲ್ಲಿ ನೋಡಿದಾಗ ನಾವು ಕಟ್ಟಿ ಸಾಕಬಹುದೇ ಈ ತಳಿಯನ್ನು ಅಂತ ಯೋಚನೆ ಮಾಡಿದಾಗ, ನಮ್ಮ ಮಲೆನಾಡು ಗಿಡ್ಡ ಸಂಶೋಧನೆ ಮಾಹಿತಿ ಕೇಂದ್ರದಲ್ಲಿ ಕಳೆದ 5-6 ವರ್ಷದಿಂದ ನಾವು ಒಂಥರ ಫಾರಂ ಪದ್ಧತಿಯಲ್ಲೇ ಮಾಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ಅದನ್ನು ಹಗಲೊತ್ತರಲ್ಲಿ ಮೇಯಲು ಒಂದು 5-6 ತಾಸು ನಮ್ಮ ಫಾರಂ ಸುತ್ತಲೂ ಮೇಲೆ ಬಿಡ್ತಾ ಇದ್ದೀವಿ. ಈ ಥರ ಅಂದರೆ ಸೆಮಿ ಇಂಟೆನ್ಸಿವ್ ಅಂತ ಪದ್ಧತಿಯಲ್ಲಿ ನಾವು ಸಾಕ್ಬೋದು ಅಂತ ಒಂದು ಆಲೋಚನೆ ಕೂಡ ಬಂದಿದೆ. ಈಗ ಮುಂದೆ ಬರುವಂಥ ಇದರಲ್ಲಿ ಗೋಶಾಲೆ ಗೋಶಾಲೆಗಳಲ್ಲಿ ಅಥವಾ ಬೆಂಗಳೂರಂತ ಸುತ್ತಮುತ್ತ ಇರುವಂಥ ಫಾರಂ ಹೌಸ್ಗಳಲ್ಲಿ ಮಲೆನಾಡು ಗಿಡ್ಡ ಒಂದು 3-4 ನಾವು ಇಟ್ಕೋತೀವಿ. ನಮಗೆ ಅದನ್ನು ನೋಡಿ ಖುಷಿ ಆಗ್ತದೆ. ಸಣ್ಣ ಗಾತ್ರದಿದೆ, ಸ್ವಲ್ಪ ಹಾಲು ಕೊಡುತ್ತೆ, ಅಲ್ಲಿರೋ ವಾಚ್ಮ್ಯಾನ್ ಅಷ್ಟು ಕುಡ್ಕೊತಾನೆ, ಉಳಿದ ಸಮಯದಲ್ಲಿ ನಮಗೆ ಸಂತೋಷ ಕೊಡುತ್ತೆ ಅಂತ ಹೇಳಿ ಅಂದರೆ ಮುದ್ದು ಪ್ರಾಣಿಯಾಗಿ ಈ ಒಂದು ಮಲೆನಾಡು ಗಿಡ್ಡಕ್ಕೆ ಒಂದು ಬೇಡಿಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ದಿನನಿತ್ಯ ಕೆಲವು ಸಮಯ ಒಣ ಪ್ರದೇಶ ಅಂದರೆ ಬಿಜಾಪುರ್ ಅಂತ ಪ್ರದೇಶ ಅಥವಾ ಆಂಧ್ರ ಹೈದರಾಬಾದಿಂದ ಕೂಡ ನಮಗೆ ಕರೆಯೋಲೆ ಮಲೆನಾಡು ಗಿಡ್ಡ ತಳಿ ನಮ್ಮ ಪ್ರದೇಶಕ್ಕೆ ಬರುತ್ತಾ ಇಲ್ಲವೋ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಏನೇ ಇರಲಿ, ನಮ್ಮ ಮಲೆನಾಡು ಪ್ರದೇಶಕ್ಕೆ ವಿಶೇಷವಾಗಿರುವಂಥ ಮಲೆನಾಡು ಗಿಡ್ಡ ತಳಿಯನ್ನು ನಾವು ಖಂಡಿತ ರಕ್ಷಣೆ ಮಾಡಬೇಕು. ಅದನ್ನು ಹಿಂದಿನಿಂದ ಯಾವ ಥರ ಸಾಕಾಣಿಕೆ ಮಾಡ್ಕೊಂಡ್ಬಂದಿದ್ದಾರೋ ಅದೇ ಪದ್ಧತಿಯಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಪೌಷ್ಟಿಕಾಂಶವನ್ನು ಕೊಟ್ಟು ನಾವು ಸಾಕೊಂಡು ಬರಬೇಕು ಅನ್ನೋ ಒಂದು ಆಲೋಚನೆಯನ್ನು ರೈತ ಬಾಂಧವರು ಮನದಲ್ಲಿ ಇಟ್ಕೊಬೇಕು ಅಂತ ಕೇಳ್ಕೊತಿದ್ದೀನಿ. ಸಾಕಬೇಕು ಅಂತ ಹೇಳಿದ್ರೆ ಮೇಡಮ್, ಇದಕ್ಕೆ ಇರ್ತಕ್ಕಂತಹ ಪದ್ಧತಿಗಳು, ಈ ಸಾಕಾಣಿಕೆ ಇರ್ತಕ್ಕಂತಹ ಪದ್ಧತಿಗಳ ಬಗ್ಗೆ ಹೇಳೋದಾದ್ರೆ ಪದ್ಧತಿಗಳು ಅಂತ ಹೇಳಿದ್ರೆ, ಒಂದು ನಾನು ಹೇಳಿದ್ರಲ್ಲ ಅದೇ ಹಗಲು ಹೊತ್ತಿನಲ್ಲಿ ಮೇಲೆ ಬಿಡೋದು ವಾಪಸ್ ಬರೋದು. ಇಲ್ಲಿ ಒಂದು ವಿಶೇಷವಾಗಿ ಮಲೆನಾಡು ಪ್ರದೇಶದಲ್ಲಿ ನಾವು ನೋಡೋಕ್ ಬರ್ತಾ ಇರೋದು ಸೊಪ್ಪಿನ ಕೊಟ್ಟಿಗೆ ಅಂತ ಒಂದು ಪದ್ಧತಿ. ಈ ಪದ್ಧತಿಯಲ್ಲಿ ಏನ್ ಮಾಡ್ತಾ ಅಂತ ಹೇಳಿದ್ರೆ, ದನಗಳು ನಿಂತ್ಕೊಂತ ಅಂತ ಕೊಟ್ಟಿಗೆಯಲ್ಲಿ ನೆಲದಲ್ಲಿ ಎಲೆಗಳನ್ನು ಹರಡ್ಬಿಟ್ಟಿರ್ತಾರೆ, ಮರದ ಎಲೆಗಳನ್ನು ಕಡಿದು ಹರಡಿರ್ತಾರೆ. ಸಂಜೆ ಹೊತ್ತು ಆ ದನಗಳು ವಾಪಸ್ ಮೇಯ್ದು ಬಂದಾಗ ಆ ಎಲೆಗಳು ಒಂಥರ ಬೆಡ್ಡಿಂಗ್ ತರ ಇರುತ್ತೆ, ಅದರ ಮೇಲೆ ನಿಂತ್ಕೊಳ್ಳುತ್ತೆ. ರಾತ್ರಿ ಹೊತ್ತು ಅದರ ಮೇಲೆ ಸಗಣಿ ಗಂಜಲವನ್ನು ವಿಸರ್ಜನೆ ಮಾಡ್ತಾ ಹೋಗುತ್ತೆ, ಬೆಳಗ್ಗೆ ಮತ್ತೆ ತಾಸ್ಥಿತಿ ಹೋಗುತ್ತೆ. ಈ ತರ ಮತ್ತೆ ಮಾರನೇ ದಿನ ಮೇಲೆ ಒಂದು ಪದರನ್ನ ಹಾಕ್ತಾರೆ, ಎಲೆ ಸೊಪ್ಪುಗಳನ್ನ ಈ ತರ ಪದರ ಪದರಾಗಿ ಒಂದೊಂದು ದಿನ ಹಾಕಿ ಒಂದು 15 ದಿನ 20 ದಿನ 25 ದಿನ ಬಿಟ್ಟು ಆ ಫುಲ್ ಎಲೆ ಮತ್ತೆ ಆ ಗೊಬ್ಬರ ಜೊತೆಗೆ ಮಿಕ್ಸ್ ಆಗಿರುವಂತಹ ಇದನ್ನ ಶೇಖರಣೆ ಮಾಡಿ ತಿಪ್ಪೆಗುಂಡಿಗೆ ಹಾಕಿ ಅದನ್ನ ಹೊಲಗದ್ದೆಗೆ ಕಾಂಪೋಸ್ಟ್ ಗೊಬ್ಬರವಾಗಿ ಉಪಯೋಗ ಮಾಡೋದನ್ನ ನೋಡಿದೀವಿ. ಈ ಪದ್ಧತಿಯಲ್ಲಿ ಸಾಮಾನ್ಯ ಚೆನ್ನಾಗೇ ಬರ್ತಾ ಇದೆ, ಯಾವುದೇ ಥರ ರೋಗ ರುಜಿನಗಳು ಬಂದಿಲ್ಲ. ಕೆಲವು ಸಮಯ ಕೀಟಗಳಿಂದ ತೊಂದರೆಗಳಾಗಿದೆ, ಉಣ್ಣಿಯಿಂದ ಅಥವಾ ನೊಣಗಳಿಂದ ಹರಡುವಂಥ ಕಾಯಿಲೆ, ರಕ್ತಹೀನತೆ ಉಂಟು ಮಾಡುವಂಥ ಕೆಲವು ಕಾಯಿಲೆಗಳನ್ನು ನಾವು ಅಲ್ಲಿರೋದು ಪಶುವೈದ್ಯರು ನಮ್ಮ ಗಮನಕ್ಕೆ ತಂದಿರ್ತಾರೆ. ಸೊ ಹಾಗಾಗಿ ಅದನ್ನು ನೊಣಗಳು ಕೀಟಗಳನ್ನು ಹತೋಟಿ ಕ್ರಮ ತಗೊಂಡು ಅದನ್ನು ಮಾಡ್ಕೊಂಡು ಹೋಗ್ಬೋದು ಅಂತ. ಇನ್ನೊಂದು ಪದ್ಧತಿ, ಈಗ ನಮ್ಮ ಫಾರಂಗಳಲ್ಲಿ ನೋಡಿದರೆ ನಾವು ಬೆಳಗ್ಗೆ ಅಷ್ಟು ಹಾಲು ಕರೆದು ದನಗಳನ್ನು ಮೇಲಿಗೆ ಬಿಟ್ಟು ಒಂದು 5-6 ತಾಸು ಮೇಯ್ದು ಏನು ಯಥೇಚ್ಛವಾಗಿ ನ್ಯಾಚುರಲ್ಲಾಗಿ ಸಿಗುತ್ತೋ ಅದನ್ನು ಮೇಯ್ದು ವಾಪಸ್ ಬರುತ್ತೆ. ಮತ್ತೆ ಹಾಲನ್ನು ಕರೆದು ರಾತ್ರಿ ಹೊತ್ತು ಒಣಹುಲ್ಲು ಮತ್ತು ಅದಕ್ಕೆ ತಿಂಡಿ ಮಿಶ್ರಣವನ್ನು ಹಾಕಿ ಈ ಪದ್ಧತಿಯಲ್ಲಿ ಸಾಕ್ಬೋದು. ಈ ಗೋಶಾಲೆಗಳಲ್ಲೂ ಕೂಡ ಹೆಚ್ಚು ಕಮ್ಮಿ ಈಗ ನಮ್ಮ ಕಾಲೇಜಿನಲ್ಲಿ ಏನು ಮಾಡ್ತೀವೋ ಆ ಪದ್ಧತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ನಾವು ಈ ಒಂದು ತಳಿಯ ಒಂದು ಗುಣವನ್ನು ನೋಡಿದಾಗ ಅದು ಒಂಥರ ಕುಟುಂಬ ಸಮೇತರಾಗಿ ಬಾಳುವಂಥ ಗುಣವನ್ನು ಹೊಂದಿರುತ್ತೆ. ಕೆಲವರು ಒಂದೊಂದೇ ಒಂಟಿಯಾಗಿ ತಗೊಂಡೋಗಿ ಬಹಳ ಸಮಸ್ಯೆಗೆ ಒಳಗಾಗಿದ್ದಾರೆ, ಅದು ಒದಿಯೋದು ಹಾಲು ಕೊಡೋದಿಲ್ಲ ಅಂತ. ಆವಾಗ ನಾವು ಹೇಳಿದ್ವಿ, ನೀವು ಅದರ ಒಂದು ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಮಣಕಗಳು ಅಥವಾ ಒಂದು ಗಂಡು ಈ ಥರ ಒಂದು ಕುಟುಂಬವಾಗಿ ತಗೊಂಡೋಗಿ ಅಂತ ಹೇಳಿ ಕೆಲವು ರೈತರು ಆ ಥರ 5-6 ರಾಸುಗಳನ್ನು ತಗೊಂಡೋಗಿದ್ದಾರೆ. ಹಾಗಾಗಿ ಇದರ ಒಂದು ಗುಣಾದಿಶ್ಯ ಅಂದರೆ ಮನುಷ್ಯರ ಜೊತೆಗೆ ಬಾಳುವಂಥ ಒಂದು ಗುಣಗಳಿರ್ಬೋದು ಅಥವಾ ಅದು ಕುಟುಂಬವಾಗಿ ಇರುವಂಥ ಒಂದು ಹೊಂದ್ಕೊಂಡು ಇರುವಂಥ ಒಂದು ಗುಣಗಳು, ಈ ಗುಣಗಳನ್ನು ಆಲೋಚನೆ ಮಾಡಿಕೊಂಡು ನಾವು ಇದು ವಿಭಿನ್ನವಾಗಿ ಬೇರೆ ತಳಿಗಳಲ್ಲಿ ಈ ಥರ ನಾವು ನೋಡೋಕ್ಕಾಗೋದಿಲ್ಲ. ಈಗ ಹೆಚ್ ಆಫ್ ತಳಿ ಇರ್ಬೋದು, ಜೆರ್ಸಿಕರು ಒಂದೊಂದೇ ಹಸುವನ್ನು ಕಟ್ಟಿ ಸಾಕ್ತಾರೆ, ಇದನ್ನು ಆ ಥರ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅದರ ಗುಣಕ್ಕೆ ಅನುಗುಣವಾಗಿ ನಾವು ಸಾಕೊಂಡು ಬರೋದು ಒಳ್ಳೆಯದು ಅಂತ ನನ್ನ ವಿಚಾರ. ಮೇಡಮ್, ಜೊತೆಗೆ ಈ ಮಲೆನಾಡು ಗಿಡ ತಳಿಯ ಈ ಕರುಗಳ ಪಾಲನೆ ಆಗಿರ್ಬೋದು, ಅದರ ಪೋಷಣೆ ಯಾವ ರೀತಿ ಇರಬೇಕು ಅಂತೀರ? ಸಾಮಾನ್ಯವಾಗಿ ರೈತರಿಂದ ನಮಗೆ ಬರುವಂಥ ಕರೆ, ಮಲೆನಾಡು ಗಿಡ ತಳಿ ಕರು ಹಾಕಿದಾಗ ಕರು ಬದುಕೋದಿಲ್ಲ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಕರು ಅದು ಮೇಲಿಗೆ ಹೋಗೋ ಜಾಗದಲ್ಲೇ ಹಾಕ್ಕೊಂಡು ಜೊತೆಯಲ್ಲೇ ಕರುವನ್ನು ಕರ್ಕೊಂಡ್ಬರುತ್ತೆ ಅಂತಲೂ ಹೇಳ್ತಾರೆ. ಎರಡು ಥರನೂ ಹೇಳ್ತಾರೆ. ಒಂದು ಕರು ಅದಕ್ಕೇನಂದರೆ ಹಾಲು ಕಡಿಮೆ ಇರೋದ್ರಿಂದ ಫಸ್ಟು ಒಂದು ಮೊದಲನೇ ವಾರದಲ್ಲಿ ಸಾಕಷ್ಟು ಹಾಲನ್ನು, ತಾಯಿ ಹಾಲನ್ನು ಆ ಕರುವಿಗೆ ನೀಡೋದು ಭಾಳ ಮುಖ್ಯ ಆಗ್ತದೆ. ಇಲ್ಲಿ ಕೂಡ ನಾವು ನೋಡಿದ್ವಿ, ಕೆಲವರು ಗಿಣ್ಣದ ಹಾಲನ್ನು ಕರ್ಕೊಬೇಕು ಅಂತ ಹೇಳಿ ಇರೋದ ಅರ್ಧ ಕಾಲು ಲೀಟ್ರನ್ನ ಅವ್ರು ಕರೆದು ಮನೆಗೆ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಅದು ತಪ್ಪಾಗ್ತದೆ. ನಾವು ನೋಡಿದಾಗ ಯಥೇಚ್ಛವಾಗಿ ಅದರ ತಾಯಿ ಮತ್ತೆ ಕರು ಜೊತೆಯಲ್ಲೇ ಬಿಡಬೇಕು. ಕೆಲವು ಸಮಯ ಅದು ಮಲೆಯಲ್ಲಿ ಹೋಗಿ ಚೀಪೋದಕ್ಕೂ ಕೂಡ ಸ್ವಲ್ಪ ಇದು ಮಾಡ್ತದೆ, ತೊಂದರೆ ಮಾಡುತ್ತೆ. ಆಗ ಅದಕ್ಕೆ ಸ್ವಲ್ಪ ಸಹಕಾರ ಮಾಡಿದಾಗ ಖಂಡಿತ ಅದು ಬೇಗ ಸಾಮಾನ್ಯ 90% ತನ್ನಷ್ಟು ತಾನೇ ಹೋಗಿ ತಾಯಿ ಹತ್ರ ಹಾಲು ಕುಡಿಯುತ್ತೆ. ಕೆಲವು ಸಮಯ ಅದು ಆ ತಾಯಿ ಮೊದಲನೇ ಕರು ಆಗಿದ್ದರೆ ಕೆಲವು ಸಮಯ ಕೊಡೋದಿಲ್ಲ, ಒದಿಯತ್ತೆ ಮಾಡತ್ತೆ. ಇಂಥ ಇದನ್ನು ಅವಾಯ್ಡ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಅದರ ಜೊತೆಗೆ ಬಿಟ್ಟು ಸ್ವಲ್ಪ ಸಹಕಾರ ಮಾಡಿದ್ರೆ ಖಂಡಿತ ಅದು ಹಾಲನ್ನು ಎಷ್ಟು ಹಾಲು ಕುಡಿಯುತ್ತೋ ಅಷ್ಟು ಮೊದಲನೇ ವಾರದಲ್ಲಿ ಅದಕ್ಕೆ ಬಹಳ ಮುಖ್ಯ. ಎಷ್ಟು ಬೇಗ ಕರು ಹಾಕಿ ಅರ್ಧ ಗಂಟೆ ಒಳಗೆ ಎಷ್ಟು ಬೇಗ ಅದರ ತಾಯಿ ಹಾಲನ್ನು ಕುಡಿಸ್ತೀವೋ ಗಿಣ್ಣದ ಹಾಲು ಅದಕ್ಕಷ್ಟು ವಿಶೇಷ. ಇದರ ಜೊತೆಗೆ ಒಂದು ವಾರ 10 ದಿನ ಸಂದರ್ಭದಲ್ಲಿ ಒಂದು ಜಂತುಹುಳದ ಔಷಧಿಯನ್ನು ಹಾಕಬೇಕು. ಆಮೇಲೆ ಬೆಳಗ್ಗೆ ಸಂಜೆ ಹಾಲನ್ನು ಕೊಡೋದು ಅದರ ತಾಯಿ ಜೊತೆಗೆ ಬಿಡೋವಂಥದ್ದು. ಅದು ಕುಡಿದ ನಂತರ ನಾವು ಇನ್ನು ಹೆಚ್ಚಿನ ಹಾಲನ್ನು ಕರೆಯೋದು, ಯಾಕೆಂದರೆ ಮೊದಲನೇ ಕರು ಹಾಕಿದಾಗ ಅದು ತುಂಬ ಕಡಿಮೆ ಇರುತ್ತೆ, ಹಾಲು ಕಾಲು ಲೀಟ್ರು 300 ml ಅಷ್ಟೇ ಇರ್ತದೆ. ಹಾಗಾಗಿ ಅದನ್ನು ನಾವು ಅದನ್ನು ಕರೆಯೋಕ್ಕೆ ಪ್ರಯತ್ನ ಮಾಡಬಾರ್ದು. ಸಾಕಷ್ಟು ಆ ಕರುವನ್ನು ಕಾಪಾಡಬೇಕು ಅನ್ನೋದರಲ್ಲಿ ಮುಖ್ಯ ಗುರಿಯಾಗಿ ಇಟ್ಕೊಂಡಿರಬೇಕು. ಇದ್ರ ಜೊತೆಗೆ ಒಂದೂವರೆ ತಿಂಗಳ ನಂತರ ಅದಕ್ಕೆ ಒಂದು ಕರುಗಳ ಆಹಾರವನ್ನು ನಾವು ತಯಾರಿ ಮಾಡ್ಕೊಬೋದು. ಒಂದು 100 kg ಅಷ್ಟು ಒಂದು ಕರುಗಳ ಆಹಾರವನ್ನು ತಯಾರಿ ಮಾಡೋದನ್ನು ನಾನೀಗ ಹೇಳ್ತೀನಿ. ಮೆಕ್ಕೆಜೋಳದ ಪುಡಿ 46 kg, ಗೋಧಿ ತೌಡು 17 kg, ಸೋಯಾಬೀನ್ ಆಹಾರ 36 kg, ಖನಿಜ ಮಿಶ್ರಣ 2 kg, ಉಪ್ಪು 1 kg, ವಿಟಮಿನ್ ಯಾವುದೋ ಒಂದು ವಿಟಮಿನ್ ಇರೋದು 2 kg ಅಂದರೆ ಮೆಡಿಕಲ್ ಶಾಪಲ್ಲಿ ಸಿಗುವಂಥದ್ದು ಅಥವಾ ನಿಮ್ಮ ಹತ್ರ ಡಾಕ್ಟರ್ ಹತ್ರ. ಈ ಥರ ಒಂದು ಕರು ಆಹಾರವನ್ನು ತಯಾರಿ ಮಾಡ್ಬೋದು, ಅಥವಾ ನಮ್ಮ ಕೇಂದ್ರಕ್ಕೆ ನಮ್ಮ ಕಚೇರಿಗೆ ಬಂದರೆ ನಾವು ಕರುಗಳ ಆಹಾರವನ್ನು ಕೂಡ ತಯಾರಿ ಮಾಡಿ ಕೊಡ್ತೇವೆ. ಅದನ್ನು ನೀವು ಮಾಡಿಕೊಂಡು ಉಪಯೋಗಿಸ್ಕೊಬೋದು. ದಿನನಿತ್ಯ ಒಂದು ಸ್ಟಾರ್ಟಿಂಗಲ್ಲಿ ಒಂದು 50 g ಅಷ್ಟು ಹಾಕಿ ವಾರ ವಾರ ಸ್ವಲ್ಪ ಜಾಸ್ತಿ ಮಾಡ್ಕೊತ ಹೋಗಿ ಒಂದು 2-3 ತಿಂಗಳಷ್ಟೊತ್ತಿಗೆ ಅದಕ್ಕೆ 1/2 kg ಅಷ್ಟು ಈ ಒಂದು ಕರುಗಳ ಆಹಾರವನ್ನು ಕೊಟ್ಟು ಜೊತೆಯಲ್ಲೇ ಒಂದೂವರೆ ತಿಂಗಳಲ್ಲಿ ಹಸಿ ಹುಲ್ಲು ಒಣ ಹುಲ್ಲು ಕೆಲವು ಮರದ ಸೊಪ್ಪುಗಳನ್ನು ಅದಕ್ಕೆ ನೀಡ್ತಾ ಬಂದಾಗ ಏನಾಗುತ್ತೆ, ಒಳ್ಳೆಯ ಒಂದು ಬೆಳವಣಿಗೆ ಬರುತ್ತೆ. ಈ ಮೊದಲನೇ 3 ತಿಂಗಳಲ್ಲಿ ಬೆಳೆಯುವಂತಹ ಒಂದು ಇದು ಬಹಳ ಮುಖ್ಯವಾಗ್ತದೆ. ಅದ ನಂತರ ಇದ್ರ ಮಧ್ಯೆ 2 ಸತಿ ಜಂತುಹುಳದ ಔಷಧಿಯನ್ನು ಕೊಡಬೇಕಾಗ್ತದೆ. ಕೆಲವು ಸಮಯ ರೈತರು ದೂರ ಎಲ್ಲೂ ಬೇರೆ ಜಾನುವಾರು ಜೊತೆಗೆ ಮಿಕ್ಸ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಸಗಣಿಯನ್ನು ಟೆಸ್ಟ್ ಮಾಡಿ ನೀಡಬೇಕಾಗ್ತದೆ. ಯಾಕೆಂತ ಅಂದರೆ ಸುಮ್ಮನೆ ಜಂತುಹುಳದ ಔಷಧಿಯನ್ನು ಕೊಡೋದು ಕೂಡ ಅನಾವಶ್ಯವಾಗ್ತದೆ. ಇದರ ಜೊತೆಗೆ ಚುಚ್ಚುಮದ್ದನ್ನು ಬ್ರುಸಲ್ಲ ರೋಗಕ್ಕೆ ಹೆಣ್ಣು ಕರು ಅದರ ಚುಚ್ಚುಮದ್ದು ಹಾಕಬೇಕು. ಆಮೇಲೆ ಬೇರೆ ಸಾಂಕ್ರಾಮಿಕ ರೋಗಗಳು ಏನು ಅಲ್ಲಿ ಬರುತ್ತೋ, ಕಾಲ್ಬಾಯಿ ಜ್ವರ ಇರ್ಬೋದು, ಗಳಲೆ ರೋಗ ಇರ್ಬೋದು, ಇಂಥ ರೋಗಗಳಿಗೆ ಚುಚ್ಚುಮದ್ದನ್ನು ಹಾಕ್ತಾ ಬರಬೇಕು. ಚಪ್ಪೆ ರೋಗ ಕೂಡ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಇವು 3 ರೋಗಗಳಿಗೆ ಖಂಡಿತವಾಗಿ ಲಸಿಕೆಯನ್ನು ಹಾಕಬೇಕು. ಇದರ ಜೊತೆಗೆ ಕರುಗಳಿಗೆ ಕೆಲವು ಸಮಯ ಚರ್ಮದಲ್ಲಿ ಕೂದಲು ಉದುರುವಿಕೆ ಇಂಥ ಸಮಯ ಬರುತ್ತೆ. ಅದು ಖನಿಜಗಳ ಕೊರತೆಯಿಂದ ಬರೋದು ಅಂತ ಕಂಡುಹಿಡಿದಿದ್ವಿ. ಹಾಗಾಗಿ ಅದಕ್ಕೆ ಸ್ವಲ್ಪ ಖನಿಜ ಮಿಶ್ರಣವನ್ನು ಹಾಕುವಂಥದ್ದು. ಆಮೇಲೆ ಕೆಲವು ಸಮಯ ಕಾಕ್ಸಿಡಿಯೋಸಿಸ್ ಅಂತ ಆಗ್ತದೆ, ಅತಿಸಾರ ಅಂದರೆ ರಕ್ತ ಭೀತಿ ಅಂತ ಇದು ಆಗುತ್ತೆ. ಅದಕ್ಕೆ ಕಾಕ್ಸಿಡಿಯೋಸ್ಟಾಟ್ ಅಂದರೆ, ಯಾಕೆಂದರೆ ತೇವಾಂಶ ಜಾಸ್ತಿ ಇರುವಂಥ ಪ್ರದೇಶಗಳಲ್ಲಿ ಈ ರೋಗ ಕಾಣಿಸ್ಕೊಳ್ಳೋದ್ರಿಂದ ಕಾಕ್ಸಿಡಿಯೋಸ್ಟಾಟ್ ಅಂತ ಒಂದು ಔಷಧಿ ಹತ್ತಿರ ಪಶುವೈದ್ಯರಿಂದ ನೀವು ಅದನ್ನು ನೀಡಲೇಬೇಕಾಗ್ತದೆ. ಸಾಮಾನ್ಯವಾಗಿ ಮೊದಲನೇ ವಾರದಲ್ಲಿ ಚೆನ್ನಾಗಿ ಹಾಲು ಕುಡಿದ್ರೆ ಯಾವುದೇ ರೋಗ ಅದಕ್ಕೆ ರೋಗ ನಿರೋಧಕ ಶಕ್ತಿ ನೈಸರ್ಗಿಕವಾಗಿ ಬಂದು ಅದು ತನ್ನಷ್ಟು ತಾನೇ ರಕ್ಷಣೆ ಮಾಡಿಕೊಳ್ಳೋವಂಥ ಸಾಮರ್ಥ್ಯ ಇರುತ್ತದೆ. ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಈ ಚರ್ಮ ಕಾಯಿಲೆ ಮತ್ತು ಭೇದಿ ಆಗುವಂಥ ಸಂದರ್ಭ ಇದ್ದಾಗ ತಕ್ಷಣವೇ ಚಿಕಿತ್ಸೆ ಮಾಡುವುದು ಉತ್ತಮವಾಗ್ತದೆ. ಜೊತೆಗೆ ಮೇಡಮ್, ಈ ಆಯ್ದ ತಳಿಗಳ ಸಂವರ್ಧನೆ ವಿಧಾನ ಯಾವ ರೀತಿ ಅಂತ ಹೇಳ್ತೀರಿ? ಈಗ ನಮ್ಮ ಹತ್ರ ಏನು ಹೇಳ್ತಾರೆ, ಎಷ್ಟೇ ಮಾಡಿದ್ರು ಅದು 1/2 ಲೀಟ್ರ್ 1 ಲೀಟ್ರ್ ಅಷ್ಟೇ ಹಾಲು ಕೊಡ್ತತೆ ಅಲ್ಲ, ಏನು ಮಾಡೋದು, ಹಾಲು ಹೆಂಗೆ ಜಾಸ್ತಿ ಮಾಡೋದು ಅಂತ ಕೆಲವು ರೈತರು ಕೇಳ್ತಾ ಇರ್ತಾರೆ. ಈಗ ನಮ್ಮ ಕೇಂದ್ರದಲ್ಲಿ ಅಥವಾ ನಮ್ಮ ಕಾಲೇಜಿನಲ್ಲಿ ಮಾಡಿರುವಂಥ ಸಂಶೋಧನೆಯ ಪ್ರಕಾರ ಅದಕ್ಕೆ ಮಿಶ್ರ ತಿಂಡಿ ಆಹಾರ ಇರ್ಬೋದು, ಸಮತೋಲನವಾಗಿ ಕೊಡುವಂಥ ಹಸಿರು ಹುಲ್ಲು ಒಣ ಹುಲ್ಲು ಸಮತೋಲನ ಆಹಾರ ಇವನ್ನೆಲ್ಲ ಸರಿ ಸಮರ್ಪವಾಗಿ ಕೊಟ್ಟಾಗ 2.5-3 ಲೀಟರ್ವರೆಗೂ, ಅಂದರೆ ಕರು ಹಾಲು ಕುಡಿದು ನಂತರ 2.5-3 ಲೀಟರ್ವರೆಗೂ ಒಂದು 100 ದಿನಗಳ ಕಾಲ ನಾವು ಹಾಲನ್ನು ಕರೀಬಹುದಾಗಿದೆ. ಅಂದರೆ ಈ ತಳಿಯ ಹುಟ್ಟು ಗುಣದಲ್ಲಿ ಮ್ಯಾಕ್ಸಿಮಮ್ ಅಷ್ಟೇ ಇರ್ಬೋದು ಅಂತ ಆಲೋಚನೆ ಮಾಡಿದಾಗ, ನಾವು ಹೇಗೆ ಇದರಲ್ಲಿ ಹಾಲು ಉತ್ಪಾದನೆ ಸಾಮರ್ಥ್ಯವನ್ನು ಹೆಚ್ಚು ಮಾಡಬಹುದು ಅಂತ ಹೇಳಿದಾಗ, ಯಾವ್ಯಾವ ಕುಟುಂಬದಲ್ಲಿ ಹಾಲು 2.5 ಲೀಟರ್ ಮೇಲೆ ಕೊಡ್ತಾ ಇದೆ ಅಂತ ನೋಡಿ ಆ ತಳಿಯ ಹೊರಿಗಳನ್ನು ನಾವು ಕಾಪಾಡೋದು, ಅದನ್ನು ಅದರಿಂದ ವೀರ್ಯವನ್ನು ವೀರ್ಯ ಸಂವರ್ಧನೆ ಕೇಂದ್ರಕ್ಕೆ ಆ ಹೊರಿಗಳನ್ನು ಕೊಡೋದಾಗಲಿ, ಅಥವಾ ಸಣ್ಣ ಹಿಂಡುಗಳಲ್ಲಿ ಅದನ್ನೇ ಕ್ರಾಸ್ ಮಾಡೋದಕ್ಕೆ ಉಪಯೋಗ ಮಾಡೋದ್ರಾಗಲಿ, ಈ ಥರ ಮಾಡಿದಾಗ ಆಯ್ದ ತಳಿ ಸಂವರ್ಧನೆ ಅಂತ ಹೇಳ್ತೀವಿ. ಇದರಲ್ಲಿ ಆವಾಗ ಏನು ಮಾಡಬೇಕು, ಬೇರೆ ಹೋರಿಗಳ ಕಡಿಮೆ ಹಾಲು ಕೊಡೋವಂಥ ಕರುಗಳನ್ನು ಕೊಡೋವಂಥ ಹೋರಿಗಳು ಏನಿರುತ್ತೆ ಅದನ್ನು ಕಸಿ ಮಾಡಿ ಬೇರೆ ಕೆಲಸಕ್ಕೆ ಉಪಯೋಗಿಸ್ಬೋದು. ಹಾಗೆ ಮತ್ತೆ ಒಳಸಂತತಿ ಆಗದಂಗೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋರಿಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಬೋದು. ಮಲೆನಾಡು ಗಿಡ್ಡದ್ದೇ ತಳಿ ಇದು, ಚಿಕ್ಕಮಗಳೂರಿಂದ ಅಥವಾ ಸಾಗರದಿಂದ ತೀರ್ಥಹಳ್ಳಿ, ತೀರ್ಥಹಳ್ಳಿಯಿಂದ ಸೊರಬ, ಈ ಥರ ಬೇರೆ ಪ್ರದೇಶಕ್ಕೆ ಹೋರಿಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಏನಾಗುತ್ತೆ, ಸ್ವಲ್ಪ ಅದರದ್ದು ವೇರಿಯೇಷನ್ ಬರುತ್ತೆ, ಅಂದರೆ ಒಳಸಂತತಿ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಈ ಥರ ಮಾಡುವಾಗ ಆಯ್ದ ಸಂತತಿ ಅಂತ ಮಾಡಿಕೊಂಡು ನಾವು ಹಾಲು ಉತ್ಪಾದನೆ ಸಾಮರ್ಥ್ಯ ಮತ್ತು ರೋಗ ನಿರೋಧಕ ಶಕ್ತಿ ಇಂಥ ಗುಣಾಧಿಶಯಗಳನ್ನು ನೋಡಿಕೊಂಡು ಆ ತಳಿಯನ್ನು ಅಭಿವೃದ್ಧಿ ಮಾಡ್ಕೊತ ಹೋಗಬೇಕು. ಈಗ ನಮ್ಮ ಇಲ್ಲಿ ಇನ್ನೊಂದು ಮಾಹಿತಿಯನ್ನು ನಮ್ಗೆ ನಿಮ್ಗೆ ಹೇಳಕ್ಕೆ ಇಚ್ಛಪಡ್ತಿದ್ದೀನಿ. ಹಾಲು ಕಡಿಮೆ ಕೊಡುತ್ತೆ ಏನು ಮಾಡೋದು, ಅಥವಾ ಇದು ಕಡಿಮೆ ಖರ್ಚಿನಲ್ಲಿ ಸಾಕುವಂಥ ಹಸುವಾಗಿರೋದ್ರಿಂದ ಏನು ಮಾಡ್ಬೋದು ಅಂತ ಹೇಳಿದರೆ, ಒಂದು ಸಮ ಬೆದೆ ಬರುವಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ವಿ. ಒಂದೇ ಸಮ ಬೆದೆಗೆ ಬಂದಾಗ ಒಂದೇ ಸಮ ಕರು ಹಾಕುತ್ತೆ, ಆವಾಗ 5-6 ಹಸುಗಳು ಹಾಲು ಕೊಡುವಂಥ ಸಂದರ್ಭ ಇರೋದ್ರಿಂದ ಒಂದಿನಕ್ಕೆ 10 ಲೀಟ್ರ್ ಹಾಲು 15 ಲೀಟ್ರ್ ಹಾಲು ಪಡೆಯುವ ಸಾಧ್ಯತೆ ಇದೆ. ಒಂದು ರೈತ ಈಗ 15-20 ಹಸುಗಳನ್ನು ಕಟ್ಟಿ ನಾನು ಮಾಡ್ತೀನಿ ಅಂತ ಇದ್ದಾಗ 5-6 ಹಸುಗಳನ್ನು ಸಮ ಬೆದೆ ಬರುವಂಥ ಒಂದು ಕಾರ್ಯವನ್ನು ತಗೊಂಡು ಮಾಡಿದಾಗ ವರ್ಷ ಇಡೀ ದಿನ 10 ಲೀಟ್ರ್ ಹಾಲು ಪಡೆಯುವಂಥ ಸಾಮರ್ಥ್ಯ ಇತ್ತು. ಅಂದರೆ ಒಂದು ಹಸುವಿಂದ ಅಲ್ಲ, 5-6 ಹಸುವಿಂದ 10-15 ಲೀಟ್ರ್ ಹಾಲನ್ನು ಪಡೆದು ಅವ್ರು ಮಾರಾಟ ಮಾಡ್ಬೋದು. ಈ ಥರ ಒಂದು ಆಕ್ಟಿವಿಟೀಸನ್ನು ಮಾಡಿದಾಗ ತಳಿಯ ಒಂದು ಶುದ್ಧತೆಯನ್ನು ಕಾಪಾಡ್ಬೋದು, ತಳಿಯ ಉತ್ಪಾದನೆ ಸಾಮರ್ಥ್ಯವನ್ನು ಕಾಪಾಡ್ಬೋದು, ಜೊತೆಗೆ ತಳಿ ಮಲೆನಾಡು ಪ್ರದೇಶದಲ್ಲಿ ಇರಬೇಕು ಅನ್ನೋದನ್ನು ನಾವು ಕಾಪಾಡ್ಕೊಂಡು ಬರ್ಬೋದು ಅಂತ ನನ್ನ ಸಲಹೆ. ಈ ಮಲೆನಾಡು ಗಿಡ್ಡ ತಳಿಗಳಲ್ಲಿ ರೋಗ ಬಂದೇ ಬರುತ್ತೆ ಮೇಡಮ್, ಆದ್ರೆ ರೋಗ ನಿರೋಧಕ ಶಕ್ತಿಯನ್ನು ಇರ್ಬೋದು ಮತ್ತೆ ಅದಕ್ಕೆ ನೀಡತಕ್ಕಂತ ಚಿಕಿತ್ಸೆ ಬಗ್ಗೆ ಏನ್ ಹೇಳ್ತೀರಿ? ಸಾಮಾನ್ಯವಾಗಿ ರೈತರ ಮಟ್ಟದಲ್ಲಿ ನೋಡಿರೋದು ನಾವು ಕಾಯಿಲೆಗಳು ಅಂತ ಹೇಳಿದ್ರೆ ವಿಷ ಗಿಡಗಳನ್ನು ತಿಂದಾಗ ಬರುವಂಥ ಕಾಯಿಲೆಗಳು, ಅಂದರೆ ವಿಷಪೂರಿತ ಸೊಪ್ಪುಗಳನ್ನು, ಯಾಕಂದರೆ ಕಾಡಲ್ಲಿ ಯಥೇಚ್ಛವಾಗಿ ಸಾಮಾನ್ಯವಾಗಿ ತಿನ್ನೋದಿಲ್ಲ, ಆದರೂ ಕೂಡ ಅದಕ್ಕೆ ಬೇರೆ ಏನು ಸಿಕ್ಕದೇ ಇರೋ ಸಂದರ್ಭದಲ್ಲಿ ತಿಂದಿರುವಂಥ ಸಂದರ್ಭ ಇರ್ಬೋದು, ಈ ಥರ ಕಾಯಿಲೆಗಳು ಬರೋದೇ ಜಾಸ್ತಿ. ಸಾಂಕ್ರಾಮಿಕ ರೋಗಗಳು ಅಂತ ತಗೊಂಡ್ರೆ ಕಾಲ್ಬಾಯಿ ಜ್ವರ ಬರ್ಬೋದು ಅಥವಾ ಚಪ್ಪೆ ರೋಗ ಬರ್ಬೋದು. ಇಂಥ ರೋಗಗಳಿಗೆ ನಮ್ಮ ಹತ್ರ ಲಸಿಕೆ ಇರೋದ್ರಿಂದ ಪ್ರತಿ ವರ್ಷ ಲಸಿಕೆಗಳನ್ನು ಅಥವಾ ಪಶುವೈದ್ಯ ಕೇಂದ್ರದಲ್ಲಿ ಯಾವಾಗ ಲಸಿಕೆಗಳು ಲಭ್ಯ ಇದ್ದಾಗ ಅವರು ಆ ಒಂದು ಕಾರ್ಯಚಟುವಟಿಕೆಯನ್ನು ಏರ್ಪಾಡು ಮಾಡಿರ್ತಾರೆ, ಅಂಥ ಸಂದರ್ಭದಲ್ಲಿ ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದಾಗ್ತದೆ. ಇದರ ಜೊತೆಗೆ ಬೇರೆ ಉಣ್ಣಿ ಅಥವಾ ಕೀಟಗಳಿಂದ ಬರುವಂಥ ಕಾಯಿಲೆಗಳು ಕೆಲವು ಕಾಣಿಸ್ಕೊಳ್ಳುತ್ತೆ, ಯಾಕಂದರೆ ಮಲೆ ಪ್ರದೇಶ ಇರೋದ್ರಿಂದ ಅಥವಾ ನೀರು ನಿಲ್ಲುವಂಥ ಜಾಗಗಳಲ್ಲಿ ಕೀಟಗಳ ಉತ್ಪಾದನೆ ಜಾಸ್ತಿ ಇರುತ್ತೆ. ಸೊ ಕೀಟಗಳಿಂದ ಹರಡುವಂಥ ಕೆಲವು ಕಾಯಿಲೆಗಳನ್ನು ನಾವು ಆ ಕೀಟಗಳ ಅಭಿವೃದ್ಧಿಯನ್ನು ಹೇಗೆ ಅಥವಾ ಇನ್ಸೆಕ್ಟಿಸೈಡ್ಸು ಅಥವಾ ಇನ್ಸೆಕ್ಟ್ ರಿಪೆಲ್ಲೆಂಟ್ಸನ್ನು ಸ್ಪ್ರೇ ಮಾಡೋದ್ರಿಂದ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು, ಅಥವಾ ನೀರು ನಿಲ್ಲದೆ ಯಾವ ಥರ ಒಂದು ಇಳಿಜಾರನ್ನು ಮಾಡಿ ಆ ನೀರನ್ನು ಗಿಡಗಳಿಗೆ ಹೋಗೋ ಥರ ಮಾಡ್ಬೋದು ಅನ್ನೋ ಆಲೋಚನೆಯನ್ನು ಮಾಡಿ, ನೀರು ನಿಲ್ಲ ಅಂದರೆ ದನಗಳು ಕೊಟ್ಟಿಗೆ ಇರುವಂಥ ಸುತ್ತಮುತ್ತ ಪ್ರದೇಶದಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳೋದು ಭಾಳ ಮುಖ್ಯ ಆಗ್ತದೆ. ಆಗ ಈಗ ಕೀಟಗಳಿಂದ ಬರೋ ಕಾಯಿಲೆಯನ್ನು ತಡೆಗಟ್ಟಬಹುದು. ಇನ್ನೊಂದು ಮೇಯ್ನ್ ಆಗಿ ನೋಡ್ತಾ ಇರೋದು ಪೌಷ್ಟಿಕಾಂಶದ ಕೊರತೆಯಿಂದ ಬರುವಂಥದ್ದು. ಹಾಗಾಗಿ ನಮ್ಮ ಕಾಲೇಜಿಗೆ ಭೇಟಿ ಮಾಡಿ ಸಮತೋಲನ ಆಹಾರ ಯಾವ ಥರ ತಯಾರಿ ಮಾಡ್ಬೋದು, ಅದಕ್ಕೆ ಯಾವ ಥರ ಆಹಾರಗಳನ್ನು ಕೊಡಬೇಕು, ಹಸಿರು ಸೊಪ್ಪನ್ನು ಯಾವ ಥರ ಕೊಡಬೇಕು, ಅಥವಾ ಹಸಿರು ಮೇವಿ ಇಲ್ಲದೆ ಸಂದರ್ಭದಲ್ಲಿ ಯಥೇಚ್ಛವಾಗಿ ಹಸಿರು ಮೇವಿ ಇದ್ದಾಗ ನಾವು ಅದನ್ನು ಯಾವ ಥರ ಸೈಲೇಜ್ ಮಾಡಿ ಉಪಯೋಗಿಸ್ಬೋದು, ಈ ಥರ ಕೆಲವು ಇದನ್ನು ಕಲಿತು ಸಮತೋಲನ ಆಹಾರವನ್ನು ಕೊಟ್ಟಾಗ ಏನಾಗುತ್ತೆ, ಈಗ ಪೌಷ್ಟಿಕಾಂಶ ಕೊರತೆಯಿಂದ ಬರುವಂಥ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು. ಇನ್ನೊಂದು ಬೇರೆ ಜಾನುವಾರುಗಳಲ್ಲಿ ಕೆಚ್ಚಲು ಬಾವು ಜಾಸ್ತಿ ಕಾಣಿ, ಈಗ ನಮ್ಮ ಕೇಂದ್ರದಲ್ಲಿ ಯಾವತ್ತೂ ಕೂಡ ಕೆಚ್ಚಲು ಬಾವು ಇದರಲ್ಲಿ ನಾವು ಕಂಡು ಬಂದಿಲ್ಲ. ಅದೇ ಥರ ವರ್ಷಕ್ಕೊಂದು ಕರು ಹಾಕುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತದೆ, ಅಂದರೆ ಅದು ಸಂತಾನೋತ್ಪತ್ತಿ ಒಂದು ಕ್ರಿಯೆ ಕೂಡ ಬಹಳ ಒಳ್ಳೆಯದಾಗಿರುತ್ತದೆ. ಹಾಗಾಗಿ ಅದನ್ನ ನಾವು ಹೇಗೆ ಕಾಪಾಡಬಹುದು ಅಂತ ಅಂದ್ರೆ ಒಂದು ಸಮತೋಲನ ಆಹಾರ ಕೊಡೋದ್ರಿಂದ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಂಡು ರೈತ ಬಂದರು ಸಲಹೆಯನ್ನು ಪಡೆದು ಕಾಪಾಡಬೇಕು ಈ ಮಲೆನಾಡು ಗಿಡ್ಡ ತಳಿ ಅಂತ. ಜೊತೆಗೆ ಮೇಡಮ್, ಈ ಮಲೆನಾಡು ಗಿಡ್ಡ ಯಾವುದೇ ಒಂದು ಹಸು ಇದ್ರೂ ಅದಕ್ಕೆ ಬರ್ತಕ್ಕಂಥದ್ರಲ್ಲಿ ಆ ಸಗಣಿ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಹಸುವಿನ ಹಾಲಾಗಿರ್ಬೋದು, ಅದರ ಒಂದು ಮೌಲ್ಯವರ್ಧನೆ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿಯ ಹಸುಗಳನ್ನು ಸಾಕಿ ಮೌಲ್ಯವರ್ಧನೆ ಮಾಡಬಹುದು ಅಂತ. ಹೌದು, ಈಗ ಏನಾಗ್ತದೆ ಅಂತ ಹೇಳಿದ್ರೆ ಮಲೆನಾಡು ಪ್ರದೇಶದಲ್ಲೇ ದೊಡ್ಡ ಫಾರಂಗಳಾಗಿ ಇಟ್ಕೊಂಡಿರೋರು ಕೆಲವು ರೈತರು ಹಾಲನ್ನ ತುಪ್ಪವಾಗಿ ಹಾಲಿಂದ ಬೆಣ್ಣೆ ತೆಗೆದು ಮಾರಾಟ ಮಾಡೋದು ಅಂದ್ರೆ ನಾನು ಬಹಳ ದಿನಕ್ಕೆ ಹಾಲಿನ ಒಂದು ಉಪಯೋಗವನ್ನು ಪಡೆಯಬಹುದು ಅಂತ ಯೋಚನೆ ಇರ್ತದೆ. ಈಗ ಏನಾಗ್ತದೆ, ದೇಶೀಯ ಹಾಲಿನ ಬೇಡಿಕೆ ಕೂಡ ಜಾಸ್ತಿ ಇದೆ, ಹಾಲಿನ ಉತ್ಪನ್ನಗಳ ಬೇಡಿಕೆ ಕೂಡ ಜಾಸ್ತಿ ಇದೆ. ಅಂದ್ರೆ ಒಂದು ಶೆಲ್ಫ್ ಲೈಫ್ ಅನ್ನ ಜಾಸ್ತಿ ಮಾಡಬೇಕು, ಅಥವಾ ನಾವು ಹಾಲಾಗಿ ಇಟ್ಕೊಂಡ್ರೆ ಒಂದು 24 ತಾಸು ಅಷ್ಟೇ ಇಟ್ಕೊಬಹುದು, ಅಥವಾ ಫ್ರಿಜ್ ಅಲ್ಲಿ ಇಟ್ಟರೆ ಇನ್ನೊಂದು ದಿನ ಎಕ್ಸ್ಟ್ರಾ ಇಟ್ಕೊಬಹುದು. ಬಿಟ್ಟರೆ ಅದನ್ನ ಬೆಣ್ಣೆ ತುಪ್ಪ ಆಗಿ ಚೇಂಜ್ ಮಾಡಿ ನಾವು ಹೇಗೆ ಯೂಸ್ ಮಾಡಬಹುದು ಅಂತ ಹೇಳಿ ಇದರ ಬಗ್ಗೆ ಕೂಡ ನಮ್ಮ ಕಾಲೇಜ್ ಮಟ್ಟದಲ್ಲಿ ತರಬೇತಿಯನ್ನ ಪ್ರಾಕ್ಟಿಕಲ್ ತರಬೇತಿಯನ್ನ ಕೂಡ ನೀಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ಈಗ ಸಗಣಿಯಿಂದ ಕಾಂಪೋಸ್ಟ್ ಮಾಡೋದನ್ನ ಹೇಳಿದ್ದೀನಿ ಆಗ್ಲೇ ಸೊಪ್ಪಿನ ಕೊಟ್ಟಿಗೆ ರೈತರಿಗೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೈತರು ಆ ಹೊಲದಲ್ಲಿ ಆದ ಸೊಪ್ಪುಗಳನ್ನ ಕೊಳೆಯುವಂತ ಕೆಲವು ಪದಾರ್ಥಗಳನ್ನ ಹೇಗೆ ಸೇರಿಸಿ ಅದನ್ನ ಬೇಗ ಕೊಳೆಯೋ ಮಾಡೋದು, ಅಥವಾ ಎರೆಹುಳ ಗೊಬ್ಬರವನ್ನ ಯಾವ ತರ ತಯಾರಿ ಮಾಡಬಹುದು, ಅಥವಾ ಇನ್ನೂ ಮೌಲ್ಯವರ್ಧಿತ ಬೀಜಾಮೃತ ಇರ್ಬೋದು, ಜೀವಾಮೃತ ಇರ್ಬೋದು, ಇಂಥವನ್ನ ತಯಾರಿ ಮಾಡಿ ಹೇಗೆ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಯಲ್ಲಿ ಈ ಒಂದು ಮಲೆನಾಡು ಗಿಡ್ಡ ತಳಿಯ ಒಂದು ಉತ್ಪನ್ನಗಳನ್ನು ಉಪಯೋಗಿಸ್ಬೋದು ಅಂತ ಹೇಳಿ ಕೂಡ ರೈತರು ಎಲ್ಲೆಲ್ಲಿ ಸಾಧ್ಯವಾಗ್ತದೋ ಅಲ್ಲಿ ತಿಳುವಳಿಕೆ ತಗೊಂಡು ಮಾಡೋದು ಒಳ್ಳೇದಾಗ್ತದೆ. ಇದರ ಬಗ್ಗೆ ಕೂಡ ನಮ್ಮ ಕೇಂದ್ರ ಮಟ್ಟದಿಂದ ಕೆಲವು ತರಬೇತಿಗಳನ್ನು ನೀಡಿದ್ವಿ, ಬಹಳ ಬೇಡಿಕೆ ಇದೆ. ಸೊ ಹೀಗಾಗಿ ಒಂದು ಮಲೆನಾಡು ಗಿಡ್ಡ ತಳಿಯ ವಿಶೇಷ ಗುಣಗಳು ಅಥವಾ ಈ ಒಂದು ವಾತಾವರಣಕ್ಕೆ ಹೊಂದ್ಕೊಂಡಿರುವಂತ ತಳಿ ಅಥವಾ ನಮ್ಮ ರಾಜ್ಯದೇ ಆದ ತಳಿ, ಈಗ ಬೇರೆ ತಳಿಗಳ ಹೋಲಿಕೆ ಮಾಡಿದರೆ ಬರೀ ಮಲೆನಾಡು ಪ್ರದೇಶ ಕರ್ನಾಟಕಕ್ಕೆ ಪಶ್ಚಿಮ ಘಟ್ಟಕ್ಕೆ ಹೊಂದ್ಕೊಂಡಿರುವಂತ ಒಂದೇ ವಿಶೇಷ ತಳಿ ಇರೋದ್ರಿಂದ ಇದನ್ನ ಕಾಪಾಡೋದು ರಕ್ಷಣೆ ಮಾಡೋದ್ರಲ್ಲಿ ರೈತರ ಮುಖ್ಯ ಒಂದು ಕೆಲಸವಾಗಿರಬೇಕು. ನಂತರವಾಗಿ ಹೊಸದಾಗಿ ಪ್ರಾರಂಭ ಮಾಡಬೇಕು, ನಾವು ಮಲೆನಾಡು ಗಿಡ್ಡ ತಳಿನ ಸಾಕಬೇಕು ಅಂತಕ್ಕಂಥ ರೈತರಿಗೆ ಎಲ್ಲಿ ತಗೋಬಹುದು, ಎಲ್ಲಿ ಸಿಗ್ತಕ್ಕಂಥ ಜಾಗದ ಬಗ್ಗೆ? ದಕ್ಷಿಣ ಕನ್ನಡ ಪುತ್ತೂರಲ್ಲಿ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದಾರೆ. ಕೊಯ್ಲಾ ಅಂತ ಒಂದು ಊರಲ್ಲಿ ಫಾರಂ ಇದೆ ಕರ್ನಾಟಕ ಸರ್ಕಾರದಲ್ಲಿ. ಅದು ಬಿಟ್ಟರೆ ನಾವು ಮಲೆನಾಡು ಗಿಡ್ಡ ಸಾಕಾಣಿಕೆ ಸಂಘ ಅಂತ ಮಾಡಿದೀವಿ ಸಾಗರ ಊರಲ್ಲಿ, ಹತ್ತಿರ ಒಂದು ಪ್ರದೇಶದಲ್ಲಿ ಇದ್ದಾರೆ ಅವರು. ಅವ್ರ ಹತ್ರ ಮತ್ತೆ ರೈತರಿಂದನೇ ತಗೊಳ್ಳೇಬೇಕಾಗ್ತದೆ. ನಮ್ಮ ಮಲೆನಾಡು ಗಿಡ್ಡ ಮಾಹಿತಿ ಕೇಂದ್ರದಲ್ಲಿ ನಾವೇನು ಮಾರಾಟ ಮಾಡ್ತಾ ಇಲ್ಲ, ಅದರ ಮಾಹಿತಿಯನ್ನ ಅಥವಾ ನಾವು ಅದ್ರ ಸಂಬಂಧಪಟ್ಟ ಸಂಶೋಧನೆಗಳನ್ನ ನಡೆಸೋದು ಮಾತ್ರ ಒಂದು ಸಣ್ಣ ಹಿಂಡನ್ನ ಇಟ್ಕೊಂಡಿದ್ದೀವಿ. ಅದನ್ನ ಹೆಚ್ಚೆಚ್ಚು ರೈತರ ಮಟ್ಟದಲ್ಲೇ ತಗೊಳ್ಳೋದು ಅಥವಾ ಕೊಯ್ಲಾ ಕೇಂದ್ರಕ್ಕೆ ಭೇಟಿ ಮಾಡಿ ಅವರಲ್ಲಿ ಹೆಚ್ಚು ಇದ್ದಾಗ ಕೆಲವು ಸಮಯ ಆಕ್ಷನನ್ನ ಮಾಡ್ತಾ ಇದ್ದಾರೆ, ಅಂತ ಸಂದರ್ಭದಲ್ಲಿ ತಗೋಬಹುದು. ಆಮೇಲೆ ಇದನ್ನ ಮಲೆನಾಡು ಪ್ರದೇಶಗಳಲ್ಲಿ ಇರುವಂತ ಪಶು ಆಸ್ಪತ್ರೆಗಳಲ್ಲಿ ಮಲೆನಾಡು ಗಿಡ್ಡ ವೀರ್ಯವನ್ನ ಸ್ಟಾಕ್ ಮಾಡೋದಕ್ಕೆ ತಾವು ರೈತರು ಮುಂದೆ ಹೋಗಿ ಅಲ್ಲೇ ಕೇಳಿದ್ರೆ ನಿಮ್ಮ ಡಾಕ್ಟರ್ ತರಿಸಿ ಅದನ್ನ ಇಡ್ತಾರೆ, ಆವಾಗ ನಿಮಗೆ ಅದರಲ್ಲಿ ವೀರ್ಯ ಸಿಗ್ತದೆ, ಹಾಗಾಗಿ ತಳಿಯನ್ನ ನಾವು ಅಭಿವೃದ್ಧಿ ಮಾಡಬಹುದು. ಒಳ್ಳೇದು ಮೇಡಮ್, ತಾವು ಇದುವರೆಗೂ ಮಲೆನಾಡು ಗಿಡ್ಡ ತಳಿ ಇದರ ಸಾಕಾಣಿಕೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಮಲೆನಾಡಿನ ಗಿಡ್ಡ ತಳಿಯ ಸಾಕಾಣಿಕೆ ಕುರಿತು ಶಿವಮೊಗ್ಗ ಪಶು ಮಹಾವಿದ್ಯಾಲಯದ ತಳಿಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಜಯಶ್ರೀ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ದಿನಾಂಕ 8/7/2023 ಆಯೋಜಿಸಿರುವ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಭದ್ರಾವತಿ ಕಚೇರಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಹಾಗೂ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ರಾಷ್ಟೀಯ ಲೋಕ ಅದಾಲತ್ ಈ ಮೂಲಕ ತಿಳಿಸುತ್ತದೆ. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳೆಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು,

ಆಳುತ್ತಿದ್ದರು. ನೂರವೆಂಟರ ಸ್ತ್ರೀಯರಾಳುತ್ತಿದ್ದನು, ನೂರರೆಂಟರ ಸ್ತ್ರೀಯರಾಳುತ್ತಿದ್ದನು. ಸುಜನರೆಲ್ಲರೂ ಕೃಷ್ಣನ ರಾಜನ ಪಿತನೆಂದು, ಕೃಷ್ಣನ ರಾಜನ ಪಿತನೆಂದು ಭಜನೆ ಮಾಡಲು ಆತ್ಮಜನೆ ಬಂದನು, ಭಜನೆ ಮಾಡಲು ಆತ್ಮಜನೆ ಬಂದನು, ಭಜನೆ ಮಾಡಲು ಆತ್ಮಜನೆ ಬಂದನು, ಭಜನೆ ಮಾಡಲು ಆತ್ಮಜನೆ ಬಂದನು. ಬಂದ ಇಬ್ರಗೆ ಹಸೆಯ ತಂದು ಹಾಸಿದ, ಹಸೆಯ ತಂದು ಹಾಸಿದ, ವಂದನೆ ಮಾಡಿದ ಶುಭವೆಂದು ಕೇಳಿದ, ವಂದನೆ ಮಾಡಿದ ಶುಭವೆಂದು ಕೇಳಿದ, ವಂದನೆ ಮಾಡಿದ ಶುಭವೆಂದು ಕೇಳಿದ, ವಂದನೆ ಮಾಡಿದ ಶುಭವೆಂದು ಕೇಳಿದ. ಅಷ್ಟಲೋಕವು ಸ್ವಾಮಿ ಸೃಷ್ಟಿಲಿರುವುದು, ಸ್ವಾಮಿ ಸೃಷ್ಟಿಲಿರುವುದು, ಅಂತರಾತ್ಮಗೆ ಹೂವ ಕೊಟ್ಟ ನಾರದ, ಅಂತರಾತ್ಮಗೆ ಹೂವ ಕೊಟ್ಟ ನಾರದ. ನಾರಿ ರುಕ್ಮಿಣಿ ಹೀಗೆ ಬಾರೆ ಎನ್ನತಲಿ, ಹೀಗೆ ಬಾರೆ ಎನ್ನತಲಿ, ಓರೆ ತುರುಬಿಗೆ ಪಾರಿಜಾತ ಮುಡಿಸಿದ, ಓರೆ ತುರುಬಿಗೆ ಪಾರಿಜಾತ ಮುಡಿಸಿದ, ಓರೆ ತುರುಬಿಗೆ ಪಾರಿಜಾತ ಮುಡಿಸಿದ, ಓರೆ ತುರುಬಿಗೆ ಪಾರಿಜಾತ ಮುಡಿಸಿದ. ಹೋಗಿ ನಾರದ ಸಾಗಿ ಸತ್ಯಭಾಮೆಗೆ, ಸಾಗಿ ಸತ್ಯಭಾಮೆಗೆ, ಇಲ್ಲದ ಸುದ್ದಿಯ ಎಲ್ಲ ಹೋಗಿ ಹೇಳಿದ, ಇಲ್ಲದ ಸುದ್ದಿಯ ಎಲ್ಲ ಹೋಗಿ ಹೇಳಿದ. ಹೇಳಿದ ಕ್ಷಣ ಬಾಮೆ ಕೇಳಿ ಕೋಪದಿ, ಬಾಮೆ ಕೇಳಿ ಕೋಪದಿ, ತಾಳಲಾರದೆ ಜೀವ ಗಾಳಿಗೊಂಡಳು, ತಾಳಲಾರದೆ ಜೀವ ಗಾಳಿಗೊಂಡಳು, ತಾಳಲಾರದೆ ಜೀವ ಗಾಳಿಗೊಂಡಳು, ತಾಳಲಾರದೆ ಜೀವ ಗಾಳಿಗೊಂಡಳು. ರೋಷದಿಂದಲೇ ಕಣ್ಣೀರು ಸೋಸಿ ಜಲವನು, ಕಣ್ಣೀರು ಸೋಸಿ ಜಲವನು, ಕ್ಲೇಶ ನಾಶವ ಜರಿದು ಘಾಸಿಗೊಂಡಳು, ಕ್ಲೇಶ ಪಾಶವ ಜರಿದು ಘಾಸಿಗೊಂಡಳು, ಕ್ಲೇಶ ಕಾಶವ ಜರಿದು ಘಾಸಿಗೊಂಡಳು, ಕ್ಲೇಶ ಪಾಶವ ಜರಿದು ಘಾಸಿಗೊಂಡಳು. ಓಲೆ ಸೆರಗಿಯು ಅಂಕಿತೋಳು ಬಾಪುರಿ, ಅಂಕಿತೋಳು ಬಾಪುರಿ, ಕೀಳು ಕಂಕಣ ಭೂಮಿ ಮೇಲೆ ಒಗೆದಳು, ಕೀಳು ಕಂಕಣ ಭೂಮಿ ಮೇಲೆ ಒಗೆದಳು, ಕೀಳು ಕಂಕಣ ಭೂಮಿ ಮೇಲೆ ಒಗೆದಳು, ಕೀಳು ಕಂಕಣ ಭೂಮಿ ಮೇಲೆ ಒಗೆದಳು. ಒದ್ದು ಮಂಚವ ತಡನೆ ಎದ್ದು ಕುಳಿತಳು, ತಡನೆ ಎದ್ದು ಕುಳಿತಳು, ಬಿದ್ದು ಬೆವತಳು ಆಕೆ ಪದ್ಮಾವತಿಯಳು, ಬಿದ್ದು ಬೆಗತಳು ಆಕೆ ಪದ್ಮಾವತಿಯಳು, ಬಿದ್ದು ಬೆವತಳು ಆಕೆ ಪದ್ಮಾವತಿಯಳು, ಬಿದ್ದು ಬೆಗತಳು ಆಕೆ ಪದ್ಮಾವತಿಯಳು. ಸರಿಯ ಸಾತಿಯು ಬಾಳ ಮೆರೆವ ಭಾಗ್ಯವು, ಬಾಳ ಮೆರೆವ ಭಾಗ್ಯವು, ಕಂಡು ಗಿಡವ ಸಾಯಲು ದೊಡ್ಡ ಮಡುವದು ಮುಕಲು, ಗಿಡವನಾಯಲು ದೊಡ್ಡ ಮಡುವದು ಮುಕಲು, ಗಿಡವನಾಯಲು ದೊಡ್ಡ ಮಡುವದು ಮುಕಲು, ಗಿಡವನಾಯಲು ದೊಡ್ಡ ಮಡುವದು ಮುಕಲು. ಮೇಲು ಪರ್ವತ ಹತ್ತಿ ಹಾರಿ ಬೀಳಲಿ, ಹತ್ತಿ ಹಾರಿ ಬೀಳಲಿ, ಯಾರಿಗೇಳಲಿ ಮನದ ಘೋರ ತಾಪವ, ಯಾರಿಗೇಳಲಿ ಮನದ ಘೋರ ತಾಪವ, ಯಾರಿಗೇಳಲಿ ಮನದ ಘೋರ ತಾಪವ, ಯಾರಿಗೇಳಲಿ ಮನದ ಘೋರ ತಾಪವ. ಹರಿದು ಸಾಸಿವೆ ನಾ ಕುಡಿದು ಜಯಿಸುವೆ, ನಾ ಕುಡಿದು ಜಯಿಸುವೆ, ಉರಿಗೆ ಧುಮುಕಲು ಗಿರಿಗೆ ಶಿರವನಾಯಲಿ, ಉರಿಗೆ ದುಮುಕಲು ಗಿರಿಗೆ ಶಿರವನಾಯಲಿ, ಉರಿಗೆ ದುಮುಕಲು ಗಿರಿಗೆ ಶಿರವನಾಯಲಿ, ಉರಿಗೆ ದುಮುಕಲು ಗಿರಿಗೆ ಶಿರವನಾಯಲು. ಒಡೆಯ ಕೃಷ್ಣನು ಬಿಟ್ಟು ಹೋಗಿ ನಿಂತರೆ, ಬಿಟ್ಟು ಹೋಗಿ ನಿಂತರೆ ಸಾಗರಾಯಗೆ ಮತ್ತೆ ಏನ ಹೇಳಲಿ, ಸಾಗರಾಯಗೆ ಮತ್ತೆ ಏನ ಹೇಳಲಿ, ಸಾಗರಾಯಗೆ ಮತ್ತೆ ಏನ ಹೇಳಲಿ, ಸಾಗರಾಯಗೆ ಮತ್ತೆ ಏನ ಹೇಳಲಿ. ಈಗ ಕೃಷ್ಣನು ಬಿಟ್ಟು ಹೋಗಿ ನಿಂತರೆ, ಬಿಟ್ಟು ಹೋಗಿ ನಿಂತರೆ ಸಾಗರಾಯಗೆ ಮತ್ತೆ ಏನ ಹೇಳಲಿ, ಸಾಗರಾಯಗೆ ಮತ್ತೆ ಏನ ಹೇಳಲಿ, ಸಾಗರಾಯಗೆ ಮತ್ತೆ ಏನ ಹೇಳಲಿ, ಸಾಗರಾಯಗೆ ಮತ್ತೆ ಏನ ಹೇಳಲಿ. ಪಡೆವ ಬೇರಿಯು ನುಡಿವ ತಮಟೆ ಕಾಳೆಯು, ನುಡಿವ ತಮಟೆ ಕಾಳೆಯು ಒಡೆಯ ಕೃಷ್ಣನು ಬೇಗ ನಡೆದನಲ್ಲಿಗೆ, ಒಡೆಯ ಕೃಷ್ಣನು ಬೇಗ ನಡೆದನಲ್ಲಿಗೆ, ಒಡೆಯ ಕೃಷ್ಣನು ಬೇಗ ನಡೆದನಲ್ಲಿಗೆ, ಒಡೆಯ ಕೃಷ್ಣನು ಬೇಗ ನಡೆದನಲ್ಲಿಗೆ. ಗಳಿಗೆ ನಿಂತರೆ ಸತಿಯ ಸುಳಿವು ಕಾಣದೆ, ಸತಿಯ ಸುಳಿವು ಕಾಣದೆ ಒಳಗೆ ಹೋದನು ಆಕೆ ಬಳಿಗೆ ನಿಂತನು, ಒಳಗೆ ಹೋದನು ಆಕೆ ಬಳಿಗೆ ನಿಂತನು, ಒಳಗೆ ಹೋದನು ಆಕೆ ಬಳಿಗೆ ನಿಂತನು, ಒಳಗೆ